ಅದನ್ನ ನಾವು ಈಗ ಏನು ನಮ್ ಹಿಂಡಿರ್ತದೋ ಅದರಿಂದ ಬೇರೆ ಇಟ್ಬಿಡ್ಬೇಕು. ಅಂದ್ರೆ ಯಾವ್ದು ಕಾಣಿಸ್ಕೊಂಡೈತೆ ಆ ಮೇಕೆನೋ ಅಥವಾ ಕುರಿನೋ ಗುಂಪಿನ ತೆಗೆದು ಹೊರಗಡೆ ಇಡ ಅಂತ, ಸಪರೇಟ್ ಇರಿಸ್ಬೇಕು ಅಂತ. ಯಾಕೆ ಅಂತ ಅಂತಂದ್ರೆ ಈ ಸೋಂಕು ರೋಗ ಹರಡೋದು ಗೊತ್ತಲ್ಲ ಪೈಗೆಲ್ಲ ಅನುಭವಿಸಿದ್ವಲ್ಲ ನಾವು ಎರಡು ವರ್ಷದಿಂದ ಅದನ್ನ ಅನುಭವಿಸ್ತಿರೋದಲ್ಲ, ಹಂಗಾಗಿ ಬೇರೆದ್ಕಿಂತಲೂ ಇದು ಬಾರಿ ಚೆನ್ನಾಗಿ ನಮ್ಗೆ ಅರ್ಥ ಆಯ್ತದೆ ಆಯ್ತಾ. ಆಮೇಲೆ ಏನಾದ್ರು ಈಗ ಸಣ್ಣ ಪುಟ್ಟ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಯಾವ್ದಾದ್ರು ಒಂದು ಕುರಿ ಪರಿ ಸತ್ಬಿಡ್ತು ಅಂತ ಅಂದ್ರೆ ಅದ ಸ್ವಲ್ಪ ಸೂಕ್ತವಾಗಿ ವಿಲೇವಾರಿ ಮಾಡ್ಬೇಕು, ಸುಟ್ಟಾಕದ ಏನೋ ಒಂದ್ ಮಾಡ್ಬೇಕು. ಆಮೇಲೆ ಹಿಂಗ ಏನಾದ್ರು ಸಮಸ್ಯೆ ಕಣ್ತು ಏನಾದ್ರು ಬರ್ತೈತೆ, ಕಣ್ ಸೋರ್ತೈತೆ, ಇನ್ನೊಂದಾಯ್ತೈತೆ ಅಂತ ಅಂದ ತಕ್ಷಣವ ಈಗ ಎಲ್ಲಾ ಕಡೆನೂ ದನದ ಆಸ್ಪತ್ರೆ ಇದ್ದೇ ಇರ್ತವೆ, ಈಗ ಒಂದು ಮೂರ್ನಾಲ್ಕು ಹಳ್ಳಿಗಂತೂ ಒಂದು ದನದ ಆಸ್ಪತ್ರೆ ಇದ್ದೇ ಇರ್ತವೆ. ಅವ್ರ ಗಮನಕ್ಕೆ ತರ್ಬೇಕು ಫಸ್ಟ್, ಯಾಕೆ ಅಂತ ಅಂತಂದ್ರೆ ಇದು ಬಾರಿ ಮುಖ್ಯ. ಯಾಕೆಂದ್ರೆ ನಮ್ಮ ಹೊಲದನೆಯ ಬೇರೆದಕ್ಕೂ ಹರಡ ಅಂತ ಸಾಧ್ಯತೆ ಇರುತ್ತೆ. ಆಮೇಲೆ ಈ ಬೇರೆಯವಕ್ಕೆಲ್ಲ ಹರಡ ಅಂತದ್ದು ಇರ್ತದಲ್ಲ, ಅದೇ ನಾವು ತಡೆಯಕ್ಕೂ ಹಾಕಿಲ್ಲ, ಹರಡಿದ ಮೇಲೆ ನಾವು ಅದನ್ನು ಗುಣಪಡಿಸಲಿಕ್ಕೆ ಆಗಲ್ಲ. ಅದೇ ಸರ್ಕಾರದವರಿಗೆ ನಾವು ಮಾಹಿತಿ ಕೊಟ್ರೆ ಅವರು ಒಂದಷ್ಟು ಬೇಗ ಬಂದು ಮಾಡಿ ಮುಂಜಾಗ್ರತಾ ಕ್ರಮ ತಗೊಳ್ಬೇಕು, ಇದೇನ್ ಕಾಯಿಲೆ ಯಾಕೆ ಬಂದೈತೆ ಏನ್ ಮಾಡ್ಬೇಕು ಈ ತರದವೆಲ್ಲ ಚುಚ್ಚು ಮದ್ದು ಲಸಿಕೆ ಅವನ್ನೆಲ್ಲ ಕೊಟ್ಟು ಒಂಚೂರು ಹುಷಾರ್ ಮಾಡ್ತಾರೆ, ಬೇರೆಯವ್ರಿಗೆ ಹರಡೋದನ್ನ ತಡಿತಾರೆ. ಅದಕ್ಕೋಸ್ಕರ ಫಸ್ಟ್ ನಾವ್ ಅದ್ ಮಾಡ್ಬೇಕು. ಆಮೇಲೆ ನಾವು ಗುಂಪಿನಲ್ಲೊಂದು ಕಂಡು ಅಂತ ಹೇಳಿದ್ನಲ್ಲ ನಾನು, ಕಂಡ ತಕ್ಷಣ ಬರೀ ಸಪರೇಟ್ ಮಾಡೋದು ಅಷ್ಟೇ ಅಲ್ಲ, ಅದಕ್ಕೆ ನಾವ್ ಏನ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ನಮ್ಮೂರಲ್ಲೇ ಇರ್ತದಲ್ಲಪ್ಪ ದನದ ಆಸ್ಪತ್ರೆ ಇರ್ತದಲ್ಲ, ಕರ್ಕೊಂಡು ಹೋಗ್ಬಿಟ್ಟು ಹಿಂಗೆ ಇಂತ ಲಕ್ಷಣ ಐತೆ, ಈ ಲಕ್ಷಣ ಹೇಳ್ಬಿಟ್ಟು ಗೊತ್ತಾಯ್ತದ ಅವ್ರಿಗೆ ಇಂತ ಲಕ್ಷಣ ಇದ್ರೆ ಈ ತರ ಸಮಸ್ಯೆ ಇದು ಅಂತ ಗೊತ್ತಾಗುತ್ತೆ. ಅಣ್ಣ ಅದು ಮೇವು ತಿಂತೈತಾ ನೀರ್ ಕುಡಿತೈತಾ ಅಂತ ಅದನ್ನು ಗಮನಿಸ್ಕೋಬೇಕಲ್ವಾ. ಅಲ್ಲ ಅದು ಒಂದು ಮುಖ್ಯ ಲಕ್ಷಣ, ಯಾಕೆ ಅಂತಂದ್ರೆ ನಾನು ಕಣ್ಣಿಂದ ಅಷ್ಟೇ ಹೇಳಿದ್ನಲ್ಲ, ಈ ಕಣ್ಣಿಂದು ಬಹಳ ಪ್ರಾಥಮಿಕವಾಗಿ ಗೊತ್ತಾಗ ಅದು ರೋಗ ಉಲ್ಬಣಿಸ್ದಂಗೆ ಮೇವು ಬಿಟ್ಬಿಡ್ತದೆ, ನೀರ್ ಕುಡಿತದೆ, ಇವೆಲ್ಲ ಸೂಚನೆಗಳು. ಅಂದ್ರೆ ಅದಕ್ಕೆ ಆಯಾಸ ಆಗ್ತಿರ್ತದಲ್ಲ, ಯಾವ್ದ್ರ ಲವ್ ಲವ್ಕೇನು ಇರಕ್ಕಿಲ್ಲ, ಚಟುವಟಿಕೆನೂ ಇರಕ್ಕಿಲ್ಲ, ಮಂಕ ಆಗಿರ್ತದೆ, ತಿನ್ನಕ್ಕಲ್ಲ ಕುಡಿಯಕ್ಕಲ್ಲ, ಅದ್ರೊಳಗೆ ಏನಾಯ್ತದೆ ಅಂತ ನಮ್ಗೆ ಗೊತ್ತಾಗ್ತದೆ. ಆಮೇಲೆ ಅಣ್ಣಯ್ಯ ನಾನು ಈಗ ನೀನ್ ಹೇಳೋ ವಿಚಾರ ಕನ್ಕಂದೆ, ಈಗೆಲ್ಲವ ನಮ್ಮ ಮೇಲ್ಭಾಗದಿಂದವ ಎಲ್ಲ ಈ ಕಡೆ ಹಿಂಗೆ ಮಂದೆ ಬಿಡಕ್ಕೆ ಇದು ಮೇವಿಗಾಗಿ ಹೊಡ್ಕೋಬೋತಾರ ಅಲ್ವಾ, ಅಲ್ಲೇನಾದ್ರೂ ಒಂದು ಎರಡು ಪ್ರಾಣಿ ಕಾಣಿಸ್ಕೊಂಡಾಗ ಬೇರೆ ಇರ್ಸೋದ್ರ ಹೆಂಗಿರಿಸ್ತಿ ಎಲ್ಲ ಗುಂಪಲ್ಲೇ ಇರ್ತವೆ, ಬೇರೆ ಇರ್ಸೋದ್ ಸ್ವಲ್ಪ ಕಷ್ಟ ಆಗಲ್ವಾ? ಕಷ್ಟ ಆಗುತ್ತೆ, ಆದ್ರೂ ಏನಾದ್ರು ಒಂದು ಪ್ರಯತ್ನ ಮಾಡೋ ಸ್ವಲ್ಪ ದೂರದಲ್ಲಿ ಎಲ್ಲ ಮಂದೆಗಿಂತ ಬಿಡ್ತೀವಲ್ಲಪ್ಪ. ಓ ಆಗ ಕಾಣೋ ಸಂದರ್ಭದಲ್ಲಿ ಹೊರಗಡೆ ಸ್ವಲ್ಪ ಒಂದು ದೂರದಲ್ಲಿ ಇಡೋದು, ದೂರದಲ್ಲಿ ಇಟ್ಟು ತಕ್ಷಣ ಚಿಕಿತ್ಸೆ ಕೊಡಿಸ್ಬೇಕು. ಡಾಕ್ಟರ್ ಕೇಳ್ಬಿಟ್ಟು ಹೇಳ್ತಾರೆ ಇದೇನು ಕಾಯಿಲೆ ಏನ್ ಕಸಲೆ ಅಂತ ಕೇಳಿದ್ರೆ ಹಿಂಗಿಂಗ್ ಆಗೈತೆ ಈ ತರ ಮಾಡು ಅಂತ ಹೇಳ್ತಾರಲ್ಲ, ಅದಕ್ಕೆ ನೀಟಾಗಿ ಸ್ವಲ್ಪ ಚಿಕಿತ್ಸೆ ಕೊಡಿಸ್ಕೊಂಡು ಎರಡು ಮೂರು ದಿವಸ ಅದೇ ಒಂದು ಸ್ಥಳದಲ್ಲಿ ಇದ್ದು, ಯಾಕೆಂದ್ರೆ ಬೇರೆ ಸ್ಥಳಕ್ಕೆ ಹೋದ್ರೆ ಈ ಪರಸ್ಥಳದಲ್ಲೂ ಹರಡ ಅಂತ ಗಾಳಿಯಿಂದ ಅಲ್ವಾ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾವು ಜಾಸ್ತಿ ದೂರ ಹೋಗ್ಬಾರ್ದು, ಅಲ್ಲೇ ಚಿಕಿತ್ಸೆ ಕೊಡಿಸ್ಕೊಂಡು ಅದು ವಾಸಿ ಮಾಡ್ಕೊಂಡು ಮುಂದ್ಕೋಬೇಕು. ಆಮೇಲೆ ಈಗ ಏನ್ ಈಗ ಮಂದೆ ಬಿಟ್ಕೊಂಡ್ ಬರ್ತಾರಲ್ಲ ಅವರು ಹೋಗೋದಕ್ಕಿಂತ ಮೊದಲು ತಿಳ್ಕೋಬೇಕು ಈಗ ನಿಮ್ಮೂರಲ್ಲಿ ಏನ್ ಕತೆ ಐತೋ ಇಲ್ವೋ, ಇಲ್ಲ ಅಂದ್ರೆ ಮುಂದಿನ ಊರದಿಂದ ಹೆಂಗೆ ಹೋಗೋದಾರಿ ಬಗ್ಗೆ ಮೊದ್ಲೇ ತಿಳ್ಕೊಂಡಿರ್ಬೇಕು. ಕಾಯಿಲೆ ಕಸಲೆ ಅವ, ಯಾಕೆಂದ್ರೆ ಇವಕ್ಕೆ ಬಂದ್ಬಿಡ್ತಾವಲ್ಲಪ್ಪ, ಅವೇನು ಒಂದು ಎರಡು ಇರೋದಿಲ್ಲ, ನೂರಾರು ಸಾವಿರಾರು ಇರ್ತಾವ, ಒಂದೊಂದು ಹಿಂಡು ಒಂದೊಂದು ಮಂದೆ ಅಂತ ಸ್ವಲ್ಪ ತಿಳಿದು ಮಾಡಿ ಹೋಗ ಅಂತದ್ದು ಒಳ್ಳೇದು, ಮುಂಜಾಗ್ರತೆಗೆ ಅವರು ಕ್ರಮ ತಿಳ್ಕೋಬೇಕು. ಶಂಕರಣ್ಣ, ನಾವು ಹೋದ ವರ್ಷ ಕುರಿ ಮಂದೆ ಒಂದ್ ವಾರ ನನ್ನ ತೋಟದಲ್ಲಿ ಬಿಡಿಸಿದ್ನ, ಅವು ಎಷ್ಟು ಚೆನ್ನಾಗಿ ಅಬದ್ಧ ಆಯ್ತು ಅಂತ ತೋಟಕ್ಕೆ ಹೋದ ವರ್ಷ ಬಿಡಿಸಿದ್ದು, ಈ ಸತಿ ಅಷ್ಟು ಫಸಲು ಚೆನ್ನಾಗಿ ಬಿಡ್ತದೆ, ಒಂದ್ ವಾರ ಬಿಡಿಸಿದ್ದೆ ಅಣ್ಣ, ಚೆನ್ನಾಗಿ ಗೊಬ್ಬರ ಆಯ್ತು. ನೀ ಹೇಳ್ದಂಗೆ ಅದ್ ಸಪರೇಟ್ ಇಡ್ಬೇಕು ಅಂದಲ್ಲ, ಒಂದ್ ಎರಡು ಕುರಿಮರಿಗೆ ಹಂಗೆ ಆಯ್ತು. ಅವ್ರ ಏನ್ ಮಾಡಿದ್ರು ಅಂದ್ರೆ ಒಂದ್ ತಟ್ಕೆ ಕಟ್ಕೊಂಡ್ರು ಸಪ್ರೇಟ್, ಚೆನ್ನಾಗಿರೋವೆಲ್ಲ ಒಂದ್ ಕಡಿಕೆ, ಈ ಒಂದ್ ನಾಲ್ಕು ತಟ್ಕೆವು ಒಂದ್ ಕಡಿಕೆ, ಒಂದೇ ತೋಟ ತೊಳಕಲ್ಲ ಇನ್ನೇನು ವಾರ ಹದಿನೈದು ದಿನಗಟ್ಲೆಯ ಒಂದೇ ಬಿಟ್ಟಿದ್ದು, ತಟ್ಕೆ ಕಟ್ಕೊಂಡು ಅವ್ ಸಪರೇಟ್ ಇಟ್ಕೊಂಡು ಅವಕ್ಕೆ ಚಿಕಿತ್ಸೆ ಕೊಡಿಸಿದ್ರು ಡಾಕ್ಟರ್ ಕರ್ಕೊಂಡ್ಬಂದ್ರು. ಹಂಗಾಗಿ ನಮ್ ತೋಟನು ಚೆನ್ನಾಗ್ ಫಸಲಾಯ್ತು ಕುರಿ ಮಂದೆಯಿಂದ. ಅಂದ್ರೆ ಇನ್ನೊಂದ್ ಮುಖ್ಯವಾಗಿ ಇನ್ನೊಂದೇನು ಅಂದ್ರೆ, ಕುರಿದು ಹಿಕ್ಕೆ ಆಯ್ತಲ್ಲ ಬಹಳ ಅಂದ್ರೆ ಬಹಳ ಉತ್ಕೃಷ್ಟವಾದದ್ದು, ಆ ಉದ್ದೇಶಕ್ಕೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದ್ಸಲ ನೀವು ಮಂದೆ ಬಿಡಿಸಿ ಅಂತ ಹೇಳ್ತಾರಲ್ಲ, ಇದಕ್ಕಾಗಿ ಮತ್ತೆ ಅದ್ರದ್ದು ಗಂಜ್ಲನ್ನು ಅಷ್ಟೇ, ಯಾಕಂದ್ರೆ ಇದು ಒಂದು ಒಂದೇ ಜಾಗದಲ್ಲಿ ಹುಯ್ಯಕ್ಕಿಲ್ವಲ್ಲ, ಈ ನೂರಾರು ಇರ್ತವೆ ಇಡೀ ಕಾಲ್ ಕಾಲ್ ಭಾಗ ನಮ್ದು ತೋಟಕ್ಕೆ ಹೊಲಕ್ಕೆ ಜಮೀನ್ಗೆ ಆಗೋದ್ರಿಂದ ಒಂದ್ ರೀತಿಯಲ್ಲಿ ಬಹಳ ಅನುಕೂಲ ಇದು. ಈಗ ಅಣ್ಣಯ್ಯ ನೀನ್ ಹೇಳಂಗೆ, ಈಗ ದೂರ ದೂರಕ್ಕೆ ಹೊಡ್ಕೊಂಡು ಹೋಯ್ತಾರೆ ಸರಿ, ಅಲ್ಲಲ್ಲಿ ಚಿಕಿತ್ಸೆ ಕೊಡಿಸ್ಬೇಕು ಸರಿ, ಈಗ ನಮ್ಗೆ ದನಕರುಗಳಿಗೆಲ್ಲ ಬಂದ್ರೆ ಈಗ ನಮ್ಗೆ ಗೊತ್ತಿರಂಗೆ ನಾವೀಗ ನಮ್ದು ಪಶು ಆಸ್ಪತ್ರೆಗೆ ಅಲ್ಲಿಗೆ ಹೊಡ್ಕೊಂಡು ಹೋಯ್ತೀವಿ, ಇಲ್ಲಾಂದ್ರೆ ಡಾಕ್ಟರ್ದು ಫೋನ್ ಇದ್ರೆ ಅವರು ಹೆಂಗಿರು ಮಾಮೂಲಿ ದಿನ ಬೆಳಗ್ಗೆ ಒಂದ್ಸಲ ಮಾಮೂಲಿ ಹಂಗೆ ಹಳ್ಳಿ ಮೇಲೆ ಒಂದ್ಸಲ ಬರ್ತಾರೆ ಹೋಯ್ತಾರೆ ಮಾತಾಡಿಸ್ತಾರೆ, ಸಾಲಕ್ಕೆ ಅನಿತಕ್ಕಂಗೆ ಗೊತ್ತಿರಂಗೆ ಹೆಂಗಿರೋ ಡೈರಿಗೆ ಹೋಯ್ತಾಳೆ, ಅಲ್ಲೇನಾರು ವಿಚಾರಗಳು ಅವ್ರ ಇವ್ರು ಏನಾರು ಹೇಳಿದ್ರೆ ಪಟ್ಟಣದಲ್ಲಿ ವಿಷಯ ತಿಳ್ಕೊತಾಳೆ ಹೇಳ್ತಾಳೆ. ಆದ್ರೆ ಈಗ ನಂದೊಂದು ಇನ್ನೊಂದೇನು ಸಮಸ್ಯೆ ಅಂತಂದ್ರೆ, ಈಗ ಜಾಸ್ತಿ ದನ ಕಟ್ಟಿರೋರ್ದು ಕತೆ ಹೆಂಗೆ ಅಂತ, ಒಂದೆರಡು ಕಟ್ಟಿರೋರ್ದು ಹೆಂಗೋ ನಡೀತದೆ, ಈಗ ಜಾಸ್ತಿ ಕಟ್ಟಿರೋರೆಲ್ಲ ನಿಭಾಯಿಸದಂಗೆ. ಅದೇ ಈಗ ನಿಭಾಯಿಸದಂಗೆ ಅಂತ ಅಂದ್ರೆ ಬಹಳ ಮುಖ್ಯವಾಗಿ ಶಂಕರಣ್ಣ, ಈ ಬೇಸಿಗೆ ಅಂತ ಅಂದ್ರೆ ಮೇವು,

नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಕೇಳಿದರೆ ಇದುವರೆಗೂ ಕಿಸಾನ್ ವಾಣಿಯಲ್ಲಿ ಹಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂಧನ್, ಗೋರಾ ರವಿಶಂಕರ್ ಹಾಗೂ ಅನಿತಾ SG. ಕೇಳಿದರೆ ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಸನ, ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ನಿಯಮಿತ ಬೆಂಗಳೂರು, ತೋಟಗಾರಿಕಾ ಇಲಾಖೆ ಹಾಸನ ಇವರ ಸಹಯೋಗದಲ್ಲಿ ಮಾವು ಮತ್ತು ಹಲಸು ಮೇಳ 2022 ಏರ್ಪಡಿಸಲಾಗಿದೆ. ದಿನಾಂಕ 4/6/2022 6/6/2022 ಅಂದರೆ ನಾಳೆಯಿಂದ 6ನೇ ತಾರೀಕಿನವರೆಗೆ. ಸ್ಥಳ ಕನ್ನಡ ಸಾಹಿತ್ಯ ಪರಿಷತ್ ಆವರಣ, ಮಹಾವೀರ ಸರ್ಕಲ್ ಹತ್ತಿರ ಹಾಸನ. ಇದರ ಉದ್ಘಾಟನೆ ಕಾರ್ಯಕ್ರಮ ದಿನಾಂಕ 4/6/2022 ಅಂದರೆ ನಾಳೆ, ಸಮಯ ಬೆಳಿಗ್ಗೆ 11:30. ಸ್ವಾಗತ. ಸರ್ವರಿಗೂ ಸ್ವಾಗತವನ್ನು ಕೋರುವವರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ. ಪ್ರಕಟಣೆ ಕೇಳಿದಿರಿ. ಪ್ರತಿದಿನ ಬೆಳಗ್ಗೆ 10:00-11:00 ಟ್ಯೂನ್ ಮಾಡಿ 102.2 MHz ಹಾಸನ FM. ವಿನೂತನ ಕಾರ್ಯಕ್ರಮ ಹೊಸ ಗಾನ ಬಜಾನ. ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಸಮಾನ, ನನ್ನ ಜೊತೆ ಜೋಪಾನ. ಪ್ರತಿದಿನ ಬೆಳಗ್ಗೆ 10:00-11:00 ಟ್ಯೂನ್ ಮಾಡಿ 102.2 MHz ಹಾಸನ FM. ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ನಿಯಮಿತ ಹಾಗೂ ತೋಟಗಾರಿಕೆ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇದೇ ಜೂನ್ 4 ಅಂದರೆ ನಾಳೆಯಿಂದ 6ರವರೆಗೆ 2022 ಮಾವು ಮತ್ತು ಹಲಸಿನ ಮೇಳವನ್ನು ಆಯೋಜಿಸಲಾಗಿದೆ. ಈ ಮೇಳ ಹಾಸನದ ಮಹಾವೀರ ವೃತ್ತದ ಸಮೀಪದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ ಆವರಣದಲ್ಲಿ 3 ದಿವಸಗಳ ಕಾಲ ನಡೆಯಲಿದೆ. ಆಸಕ್ತ ಕೃಷಿಕರು, ಖರೀದಿದಾರರು ಹಾಗೂ ಗ್ರಾಹಕರು ಮಾವು ಮತ್ತು ಹಲಸಿನ ಮೇಳದಲ್ಲಿ ಪಾಲ್ಗೊಂಡು ಅನುಕೂಲ ಮಾಡಿಕೊಳ್ಳಬೇಕೆಂದು ತೋಟಗಾರಿಕೆ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಹಾಸನ ಆಕಾಶವಾಣಿ ಅಂದು ಇಂದು ಎಂದೆಂದೂ ಸದಾ ನಿಮ್ಮೊಂದಿಗೆ. ನಕ್ಕು ನಲಿಯಬೇಕು. ವೈವಿಧ್ಯಮಯ ಕಾರ್ಯಕ್ರಮಗಳಿಗಾಗಿ ಟ್ಯೂನ್ ಮಾಡಿ 102.2 ಮೆಗಾ ಹರ್ಟ್ಸ್. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮಗಳ ವಿವರ ಕೇಳುವರೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ನೀವು ಕೇಳ್ತೀರಾ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. ಇನ್ನು 6:51 ಕೇಳಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ. 7:45 ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು 9:00 ಯುವವಾಣಿ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಅಮೃತ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವ. 9:30 ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ವಿನಾಯಕ ತೊರವಿ ಅವರ ಗಾಯನ. ರಾಗ್ ಶುದ್ಧ ಸಾರಂಗ್, ಯಮನ್ ಮತ್ತು ಭೈರವಿ. 10:00 ಭಾವನ ಪ್ರಸ್ತುತಿ MS ಫಣಿಕುಮಾರ್. 10:35 ಬೆಂಗಳೂರು ಕೇಂದ್ರದಿಂದ NDA ಸರ್ಕಾರ 8 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ಸೇವೆ, ಉತ್ತಮ ಆಡಳಿತ ಹಾಗೂ ಬಡವರ ಕಲ್ಯಾಣದ 8 ವರ್ಷಗಳು. ಇನ್ನು 10:50 ಕೇಳಿ ಹಿಂದಿ ಚಿತ್ರಗೀತೆಗಳು. ಕೇಳಿದರೆ ನಾಳೆ ಬೆಳಿಗ್ಗೆ 6:05 ಚಿಂತನ ಗೀತಾ ಪ್ರಸಾದ್ ಅವರಿಂದ. 6:20 ಕೇಳಿ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಇನ್ನು 6:50 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು. 7:25 ಭಾವಗೀತೆಯನ್ನು ಕೇಳಬಹುದು. 7:45 ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ.